ಸ್ಥಾಪನೆ ಮೂಲ ಸ್ವರೂಪ ಉದ್ದೇಶಗಳ ಬಗ್ಗೆ ಕಡಿಮೆ ಗೊತ್ತಿದೆ. ನಾನು ಸಾಕಷ್ಟು ನನ್ನ ಅನುಭವದಲ್ಲಿ ನೋಡಿದ್ದೀನಿ, ಒಂದು ಸಲ ಯಾವುದೇ ಸಾರ್ವಜನಿಕರು, ಅಧಿಕಾರಿಗಳು, ಜನಪ್ರತಿನಿಧಿಗಳು ವಾಲ್ಮೀಕಿ ಸಂಸ್ಥೆ ಒಳಗಡೆ ಬಂದ ನಂತರ ನಮ್ಮ ಆವರಣದಲ್ಲಿ ಬಂತರ ಅವ್ರಿಗೆ ಆಶ್ಚರ್ಯ ಆಗ್ತದೆ, ಓ ಇಂಥ ದೊಡ್ಡ ಸಂಸ್ಥೆ ಇದೆ ಏನಂತದ್ದು. ಅದು ನನಗೆ ಭಾಳ ಒಂಥರ ಧನ್ಯತೆ ಭಾವನೆ ಮೂಡಿಸ್ತದೆ. ಸರ್, ಏನಂದರೆ 1970 ಸುಮಾರಿಗೆ ದೇಶದಲ್ಲಿ ಸಾಕಷ್ಟು ನೀರಾವರಿ ಅಗಾಧ ಪ್ರಮಾಣದಲ್ಲಿ ಬೆಳೀತು. ಆಗ ನಮ್ಮ ನೀತಿ ನಿರೂಪಕರು, ವಿಶೇಷವಾಗಿ ಜಲತಜ್ಞರು ಏನು ವಿಚಾರ ಮಾಡಿದ್ರು, ಈ ಹೊಸ ಪದ್ಧತಿ ಏನಿದೆ ನೀರಾವರಿ ಏನಂತದ್ದು ಆವಿಷ್ಕಾರ ಇದು, ಆವಾಗಿನ ಸಂದರ್ಭದಲ್ಲಿ ಒಂದು ಆವಿಷ್ಕಾರ. ಸೊ ಹೊಸದಾಗಿ ನೀರು ಬಂದಂಥ ಸಂದರ್ಭದಲ್ಲಿ ಅಣೆಕಟ್ಟಿನಿಂದ ಕಾಲುವೆಗಳ ಮುಖಾಂತರ ಯಾವ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ನೀರು ಬಿಡ್ತಾರೆ, ನಮ್ಗೆ ಎಷ್ಟು ಬರ್ತದೆ, ಯಾವಾಗ ನೀರು ಕಟ್ ಆಫ್ ಆಗ್ತದೆ, ಈ ಆಮೇಲೆ ನೀರು ಬಂದ ನಂತರ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಎಲ್ಲ ಹೊಸ ವಿಚಾರಗಳೇ ನಮ್ಮ ರೈತ ಸಮುದಾಯಕ್ಕೆ. ಆ ಕಾರಣಕ್ಕಾಗಿ ನಮ್ಮ ತಜ್ಞರು ಭಾರತ ದೇಶದ ಮಟ್ಟದಲ್ಲಿ ಏನು ವಿಚಾರ ಮಾಡಿದ್ರೆ ಅಂದರೆ, ಈ ರೈತರಿಗೆ ಮತ್ತು ಸಂಬಂಧಿತ ಇಂಜಿನಿಯರ್ಗಳಿಗೆ ಮತ್ತು ಅಧಿಕಾರಿಗಳಿಗೆ ಅವರಿಗೆ ಸಾಮರ್ಥ್ಯವರ್ಧನೆ, ನೀರಾವರಿ, ಆಧುನಿಕ ನೀರಾವರಿ ಪದ್ಧತಿ ಏನು ಅನ್ನೋದು ತಿಳಿಸಿಕೊಡಲಿಕ್ಕೆ ಮತ್ತು ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಅವರಲ್ಲಿ ಜ್ಞಾನ ಮತ್ತು ಕೌಶಲ್ಯ ಬೆಳೆಸೋ ದೃಷ್ಟಿಯಿಂದ ಒಂದು ಸಾಂಸ್ಥಿಕ ಸ್ವರೂಪ ನೀಡಬೇಕು, ಒಂದು ಇನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ ಅಂತ ಹೇಳಿ ಭಾರತ ಸರ್ಕಾರ ಈ ರೀತಿಯಲ್ಲಿ ವಿಚಾರ ಮಾಡಿ ಎಲ್ಲ ರಾಜ್ಯ ಸರ್ಕಾರಗಳಿಗೆ ನಿಮ್ಮ ನಿಮ್ಮ ಸ್ಥಳೀಯ ಕಾಯ್ದೆಗಳ ಪ್ರಕಾರ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ. ಅದು ಏನಾಗಿರ್ಬೋದಪ್ಪ ಅಂದರೆ ಬ್ರಾಡಾಗಿ ವಾಟರ್ ಆ್ಯಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್. ಅದಕ್ಕಾಗಿ ಇಂಗ್ಲೀಷಲ್ಲಿ ವಾಟರ್ ಆ್ಯಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಅದರ ಅಕ್ರೋನಿಮ್ ವಾಲ್ಮಿ ಅಂತ ಮಾಡಿದ್ದಾರೆ. ಭಾರತ ದೇಶದಲ್ಲಿ ಸುಮಾರು 14 ವಾಲ್ಮಿಗಳಿವೆ. ನಮ್ಮ ಕರ್ನಾಟಕ ರಾಜ್ಯದ ವಾಲ್ಮಿ ಪ್ರಾರಂಭ ಆಗಿದೆ 1985. ಅದು ಇದೀಗ ಧಾರವಾಡದಿಂದ ಬೆಳಗಾವಿಗೆ ಹೋಗ್ಬೇಕಾದ್ರೆ 14 ಕಿಲೋಮೀಟರ್ ಮೇಲೆ ಒಂದು ವಿಶಾಲವಾದ ಆವರಣದಲ್ಲಿ ಕೆಲಸ ಮಾಡ್ತದೆ. ಸಂಸ್ಥೆಯ ಮೂಲ ಉದ್ದೇಶ ಅಂದರೆ ಈ ಜಲ ಮತ್ತು ನೆಲ ನಿರ್ವಹಣೆ ವಿಷಯಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಬೆಳೆಸೋದು, ಪ್ರೋತ್ಸಾಹ ಮಾಡೋದು ಇಡೀ ಸಮುದಾಯಕ್ಕೆ, ಸಮಾಜಕ್ಕೆ, ನಾಗರಿಕರಿಗೆ, ಅಧಿಕಾರಿಗಳಿಗೆ, ಇಂಜಿನಿಯರ್ಗಳಿಗೆ ಮತ್ತು ರೈತರಿಗೆ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ. ಈ ಗುರಿಗಳನ್ನು ಸಾಧಿಸುವ ಸಲುವಾಗಿ ಈ ನಿಟ್ಟಿನಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಸಂಸ್ಥೆಯ ಒಂದು ಬಯಲಾ ಪ್ರಕಾರ. ಅದರಲ್ಲಿ ಮುಖ್ಯವಾಗಿ ತರಬೇತಿ ಅಥವಾ ಬೋಧನೆ ಇರ್ತದೆ, ನಂತರ ಸಂಶೋಧನೆ ಕೂಡ ಮಾಡ್ತೀವಿ, ಆಮೇಲೆ ಪ್ರಾತ್ಯಕ್ಷತೆಗಳು, ನಂತರ ಪ್ರಕಟಣೆಗಳು ಮತ್ತು ಸಂಬಂಧಿತ ಸಂಸ್ಥೆಗಳ ಜೊತೆಗೆ ಒಡಂಬಡಿಕೆಗಳು ಅಥವಾ ಒಪ್ಪಂದಗಳು ಮಾಡಿಕೊಡ್ತೀವಿ. ಇದ್ರ ಜೊತೆಗೆ ಸಂದರ್ಭ ಕಾಲಾನುಸಾರ ಸರ್ಕಾರ ನೀಡಿದಂಥ ಆದೇಶಗಳಿಗೆ ಸಂಬಂಧಪಟ್ಟಂತೆ ಜಲ ಮತ್ತು ನೆಲದ ಸಂರಕ್ಷಣೆ, ನಿರ್ವಹಣೆ, ಸದ್ಬಳಕೆ ಕುರಿತು ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ನಾವು ಆ ಚಟುವಟಿಕೆಗಳನ್ನು ಕೈಗೊಳ್ತೀವಿ. ಒಂದೇ ಸಂಸ್ಥೆ ಇಡೀ ಕರ್ನಾಟಕವನ್ನು ಒಳಗೊಳ್ಳಬೇಕು, ಅದನ್ನು ಅಷ್ಟು ದೊಡ್ಡ ಬಾಹು ಬೇಕು, ನಮಗೆ ಸಾಧ್ಯತೆ ಇದೆಯಾ? ಸರ್, ಮೂಲತಃ ಸಂಸ್ಥೆ ಪ್ರಾರಂಭ ಆದಾಗ ಇಟ್ ವಾಸ್ ಕನ್ಸಿಡರ್ಡ್ ಆ್ಯಸ್ ಅ ಸೆಂಟರ್ ಆಫ್ ಎಕ್ಸಲೆನ್ಸ್, ಒಂದು ಉತ್ಕೃಷ್ಟ ಮಟ್ಟದ ಕೇಂದ್ರತ್ ಮಾಡಿ ಇಟ್ ವಾಸ್ ಲೈಕ್ ಒಂದು ಅತ್ಯಂತ ಉತ್ಕೃಷ್ಟ ಮಟ್ಟದ ವೈಜ್ಞಾನಿಕ ಸಂಸ್ಥೆಯಾಗಿ ಮಾಡಿದರು. ಆ ಉದ್ದೇಶ ಹಂಗೆ ಇತ್ತು. ಅದರ ಆಸ್ತಿ ಇವತ್ತಿಗೂ ಕೂಡ ತಾವು ನೋಡ್ಬೋದು. ನಮ್ಮ ಧಾರವಾಡ ವಾಲ್ಮೀಕಿ ಸಂಸ್ಥೆ ಆವರಣ ಸುಮಾರು 137 ಎಕರೆ ಇದೆ. ಭಾಳ ಜನರಿಗೆ ಆಶ್ಚರ್ಯ ಆಗ್ತದೆ, 200 ಅಂತಾರಾಷ್ಟ್ರೀಯ ಗುಣಮಟ್ಟದ ಕಟ್ಟಡಗಳಿವೆ ಅಲ್ಲಿ. ಓ, ಯಾವ ಉದ್ದೇಶಕ್ಕಾಗಿ ಮಾಡಿದ್ರಂದ್ರೆ ಕೇವಲ ತರಬೇತಿಗಾಗಿ. ನಮ್ಮ ಅಧಿಕಾರಿಗಳು, ವಿಜ್ಞಾನಿಗಳು, ಇಂಜಿನಿಯರ್ಗಳು ಮತ್ತು ರೈತರ ವಿದ್ಯಾರ್ಥಿಗಳ ತರಬೇತಿಗೆ ಇಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ರು. ಅದು ಪ್ರಾರಂಭವಾದಾಗ 100 ಹುದ್ದೆಗಳನ್ನು ಸೃಜಿಸಲಾಗಿತ್ತು. ಓಹೋ, ಅದ್ರ ಒಂದು ಮಾತನ್ನು ನಾನು ಹೇಳಬಾರ್ದು ಅನ್ನಿಸ್ತದೆ, ಆದರೂ ಹೇಳಲೇಬೇಕು, ಅದು ಕಟು ಸತ್ಯ. ಒಂದು ಘನ ಉದ್ದೇಶದಿಂದ ಪ್ರಾರಂಭ ಮಾಡಿದ ಸಂಸ್ಥೆ ಕೆಲವು ಕಾರಣಗಳಿಂದ, ಆ ಕಾರಣಗಳನ್ನು ಇಲ್ಲಿ ಚರ್ಚೆ ಮಾಡೋದು ಬೇಡ, ಕಾರಣಗಳಿಗಾಗಿ ಅದು ಯಾಕೋ ಕುಂಠಿತ ಆಗಲಿಕ್ಕೆ ಪ್ರಾರಂಭ ಮಾಡಿತು. ಕೆಲವೊಂದು ಏನು ಅನಿರೀಕ್ಷಿತ ಘಟನೆಗಳಿಂದ ಆಗಿ ಸರ್ಕಾರದ ಮಟ್ಟದಲ್ಲಿ ಕೆಲವೊಂದು ಸಲ ಮುಜುಗುರು ಆಗಂಥ ವಾತಾವರಣ ಆಗಿ ಆ ಸಂಸ್ಥೆ ನಿಷ್ಕ್ರಿಯ ಆಗ್ತಾ ಆಗ್ತಾ ಬಂತು. ಅಲ್ಲಿಯ ಹುದ್ದೆಗಳು ಕೂಡ ಕಡಿಮೆ ಆದವು, ಕಡಿಮೆ ಆಗ್ತಾ ಆಗ್ತಾ ಆಗ್ತಾ ಬಂತು. ಆಮೇಲೆ ಅನುದಾನ ಕೂಡ ಕಡಿಮೆ ಆಗ್ತಾ ಇತ್ತು. ಸರ್ಕಾರ ಎಷ್ಟೇ ಮಟ್ಟಿಗೆ ಅದನ್ನು ಬಲವರ್ಧನೆ ಮಾಡಬೇಕಂದ್ರೂ ಕೂಡ ಅಲ್ಲಿ ಆಂತರಿಕ ಒಂದು ಸಮಸ್ಯೆಗಳಿಂದಾಗಿ ಸಂಸ್ಥೆಗೆ ಆ ರೀತಿ ಸಮಸ್ಯೆ ಎದುರಾಯಿತು. ಸರ್ಕಾರಕ್ಕೆ ನಾನೇ ಭಾಳ ಗೌರವದಿಂದ ಹೇಳುವಂಥ ವಿಷಯ ಅಂದರೆ, ಸರ್ಕಾರಕ್ಕೆ ಯಾವತ್ತಾದರೂ ಕೂಡ ಈ ಬದ್ಧತೆ ಇದೆ. ಅವರು ಅಲ್ಲಿಯ ಒಂದು ವ್ಯವಸ್ಥೆ ಸುಧಾರಣೆ ಆಗಲಿ ಪ್ರಯತ್ನ ಮಾಡ್ತಾಯಿದ್ರು. ಆ ನಿಟ್ಟಿನಲ್ಲಿ 2014 ರಾಜ್ಯ ಸರ್ಕಾರ ಒಂದು ಸಮಿತಿ ಕೂಡ ಮಾಡಿತ್ತು. ನಾನು ಮೂಲತಃ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕನಾಗಿದ್ದು, ಆ ಸಂದರ್ಭದಲ್ಲೇ ನಾನು ವಾಲ್ಮೀಕಿ ಬರೋಕಿನ ಮುಂಚೆನೇ ಕೂಡ ಸರ್ಕಾರ ನನಗೆ ಆ ಸಮಿತಿಯಲ್ಲಿ ಸೇರಿಸಿಕೊಂಡಿದ್ದರು. ಅಲ್ಲಿ ನಾವು ವಾಲ್ಮೀಕಿ ಯಾವ ರೀತಿ ಪುನಶ್ಚೇತನ ಮಾಡಬೇಕನ್ನೋದು ವರದಿ ಕೂಡ ಸರ್ಕಾರ ಕೊಟ್ಟಿದ್ದು. ಸರ್ಕಾರ ನಿರೀಕ್ಷೆಯಲ್ಲೇ ಇತ್ತು ಯಾವ ರೀತಿ ಇದನ್ನು ಸುಧಾರಣೆ ಮಾಡುತ್ತೇಳಿ. ಸೊ ಆ ನಿಟ್ಟಿನಲ್ಲಿ ಈ 2018 ಸರ್ಕಾರ ನಮಗೆ ಒಂದು ಅವಕಾಶ ಕೊಟ್ಟಾಗ ನಾವು ವರದಿ ಏನು ಕೊಟ್ಟಿದ್ದೀವಿ ಅದ್ರ ಪ್ರಕಾರ ಸಂಸ್ಥೆಯನ್ನು ಪುನಶ್ಚೇತನ ಮಾಡಬೇಕನ್ನೋದು ನನಗೆ ಆ ವಿಚಾರಗಳ ತಲೆ ಇದ್ದು ಅದಕ್ಕಾಗಿ ನಾವು ಅದನ್ನು ಒಂದು ಸುಧಾರಣೆ ಮಾಡೋಕ್ಕೆ ಸಾಧ್ಯ ಆಯಿತು. ಇದು ಒಟ್ಟಾರೆ ಕರ್ನಾಟಕ ರಾಜ್ಯದ ಉತ್ತರ ಭಾಗದ ಬೀದರ್ ಜಿಲ್ಲೆಯ ಕಾರಂಜ ಅಣೆಕಟ್ಟೆ ಹಿಡ್ಕೊಂಡು ಕರ್ನಾಟಕ ರಾಜ್ಯದ ದಕ್ಷಿಣ ಭಾಗದ ಕಬಿನಿವರೆಗೆ ಅಂದರೆ ಚಾಮರಾಜನಗರ ಅಲ್ಲಿವರೆಗೆ ಇದರ ವಿಸ್ತಾರ ಇದೆ. ವಿಸ್ತಾರ ಇದೆ. ನಾನು ಆಗಲೇ ಹೇಳಿದ ಹಾಗೆ ಸಂಖ್ಯೆಗಳು ಮುಂಚೆ ಸಿಬ್ಬಂದಿ ಸಂಖ್ಯೆ ಭಾಳ ಇತ್ತು. ಅನೇಕ ಹಿರಿಯ ಸೂಪರಿಡೆಂಟ್ ಎಂಜಿನಿಯರ್ಸ್ ಅಥವಾ ಎಕ್ಸಿಕ್ಯೂಟಿವ್ ಎಂಜಿನಿಯರ್ಸ್ ಅಸಿಸ್ಟೆಂಟ್ ಎಂಜಿನಿಯರ್ಸ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಅಂದರೆ ಪ್ರಾಧ್ಯಾಪಕರು ಸಹ ಪ್ರಾಧ್ಯಾಪಕರು ಸಹಾಯಕ ಪ್ರಾಧ್ಯಾಪಕರು ಒಟ್ಟು ಸಿಬ್ಬಂದಿ ಅಗಾಧ ಪ್ರಮಾಣದಲ್ಲಿತ್ತು. ಸಾಕಷ್ಟು ಮೂಲಭೂತ ಸೌಕರ್ಯ ಇದೆ, ವಾಹನಗಳಿದ್ದಾವೆ, ಎಲ್ಲ ವ್ಯವಸ್ಥೆಯನ್ನು ಸರ್ಕಾರ ಮಾಡಿತ್ತು. ಆ ಕಾರಣಗಳಿಗಾಗಿ ಹಿನ್ನಡೆಯಾಗಿತ್ತು. ಆದರೆ ಇವತ್ತು ನಾನು ಸಮಾಧಾನದಿಂದ ಅಥವಾ ಒಂದು ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನಿಂದ ಹೇಳೋದಾದರೆ ಕರ್ನಾಟಕ ಗಣ ಸರ್ಕಾರ ವಾಲ್ಮೀಕಿ ಸಂಸ್ಥೆನ ಸಂಪೂರ್ಣ ಪುನಶ್ಚೇತನ ಮಾಡೋಕ್ಕೆ ನಮಗೆ ಸಹಾಯ ಸಹಕಾರ ನಿರ್ದೇಶನ ಆದೇಶ ಎಲ್ಲ ಮಾಡಿದೆ. ಅದರ ಪ್ರಕಾರ ಸಂಸ್ಥೆಯಿಂದ ಸಂಪೂರ್ಣ ಬಲಗೊಂಡು ಇಡೀ ಕರ್ನಾಟಕ ರಾಜ್ಯದ ವ್ಯಾಪ್ತಿಯನ್ನು ಕವರ್ ಮಾಡ್ತಾ ಇದೆ. ಒಟ್ಟು ಏನು ಮಾಡ್ತಾ ಇದೆ ಈಗ ಫೀಲ್ಡಲ್ಲಿ, ಏನು ಚಟುವಟಿಕೆ ನಡೆಯುತ್ತೆ? ಸರ್, ಮುಖ್ಯವಾಗಿ ನಮ್ಮದು ತಮ್ಗೆ ಗೊತ್ತಿರೋ ಹಾಗೆ ನಾವು ಬೃಹತ್ ಮತ್ತು ಮಧ್ಯಮ ನೀರಾವರಿ ಯೋಜನೆಗಳ ಅಡಿಯಲ್ಲಿ ಸುಮಾರು 300,000 ಹೆಕ್ಟರ್ ನೀರಾವರಿ ನಡೀತದೆ. ಈ 300,000 ಹೆಕ್ಟರ್ ಅಂದರೆ ಮತ್ತೆ ನಮ್ಮ ಸಣ್ಣ ನೀರಾವರಿ ಬೇರೆ, ಅಂತರ್ಜಲ ನೀರಾವರಿ ಬೇರೆ, ಈ ಬೃಹತ್ ಮತ್ತು ಮಧ್ಯಮ ನೀರಾವರಿ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ 300,000 ಹೆಕ್ಟರ್ನ ಇಲ್ಲಿ ನೀರಿನ ಸದುಪಯೋಗ ಅಥವಾ ಇಂಗ್ಲೀಷಲ್ಲಿ ವಾಟರ್ ಯೂಸ್ ಎಫಿಷಿಯನ್ಸಿ ಅಂತ ಹೇಳ್ತಾರೆ, ನೀರಿನ ಬಳಕೆ ಸಾಮರ್ಥ್ಯವನ್ನು ಹೆಚ್ಚಿಸಬೇಕು. ಅಂದರೆ ಪ್ರತಿ ಹನಿ ನೀರಿಗೆ ಅತ್ಯಂತ ಹೆಚ್ಚಿನ ಲಾಭದಾಯಕ ಉತ್ಪಾದನೆಯನ್ನು ಉತ್ಪನ್ನಗಳನ್ನು ನಮ್ಮ ರೈತ ಸಮುದಾಯ ಪಡಿಬೇಕು. ಇದು ನಮ್ಮ ಇವತ್ತಿನ ಪರಿಸ್ಥಿತಿಯಲ್ಲಿ ಭಾಳ ಕೆಳಮಟ್ಟದಲ್ಲಿದೆ. ನಮ್ಮ ವಾಟರ್ ಯೂಸ್ ಎಫಿಷಿಯನ್ಸಿ, ನೀರಿನ ಬಳಕೆ ಸಾಮರ್ಥ್ಯ ಸರಾಸರಿ ನಮ್ಮ ವೈಜ್ಞಾನಿಕವಾಗಿಲ್ಲ ಅನ್ನಕಿನ ವೈಜ್ಞಾನಿಕ ಮಾನದಂಡಗಳ ಪ್ರಕಾರ ಭಾಳ ಕಡಿಮೆ ರೀತಿಯಲ್ಲಿದೆ. ವಾಟರ್ ಯೂಸ್ ಎಫಿಷಿಯನ್ಸಿ ಒಂದು 40% ಮಾತ್ರ ಇದೆ. ಇದು 90-80-90 ಆಗಬೇಕು. ಆ ಕಾರಣಕ್ಕಾಗಿ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಯೋಜನೆಗಳ ಅಚ್ಚುಕಟ್ಟು ಪ್ರದೇಶಗಳ ಅಡಿಯಲ್ಲಿ ಬರ್ತಕ್ಕಂಥ ನೀರಾವರಿ ನಿರ್ವಹಣೆ ಸಮರ್ಥವಾಗಿ ಮಾಡಬೇಕನ್ನೋ ಘನ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಒಂದು ಅತ್ಯಂತ ಪ್ರತಿಷ್ಠಿತ ಯೋಜನೆಯನ್ನು ಅಥವಾ ಕಾರ್ಯಕ್ರಮವನ್ನು ಹಾಕ್ಕೊಂಡಿತ್ತು. ಅದು ಕೇವಲ ಕಾರ್ಯಕ್ರಮ ಆಗಿರಲಿಲ್ಲ, ಅದು ಕಾಯ್ದೆ ಪ್ರಕಾರ 2000 ಇಸವಿಯಲ್ಲಿ ರೈತರ ಸಹಭಾಗಿತ್ವ ನೀರಾವರಿ ಪದ್ಧತಿಯನ್ನು ಅನುಷ್ಠಾನ ಮಾಡಿದರು. ಭಾರತ ದೇಶದ ಅನೇಕ ನೀರಾವರಿ ಇರ್ತಕ್ಕಂಥ ರಾಜ್ಯಗಳು ಮಾಡಿದ ರೀತಿಯಲ್ಲಿ ಕರ್ನಾಟಕ ಕೂಡ ಮಾಡಿತ್ತು. ನನ್ನ ದೃಷ್ಟಿಯಲ್ಲಿ ಕರ್ನಾಟಕ ಮಾಡಿದಂಥ ರೈತರ ಸಹಭಾಗಿತ್ವ ನೀರಾವರಿ ಪದ್ಧತಿ ಅತ್ಯಂತ ಒಂದು ಪ್ರೋಗ್ರೆಸಿವ್ ಸ್ಟೆಪ್ ಆಗಿದೆ. ಅದು ಅದು ನೀರಾವರಿ ಕಾಯ್ದೆ ತಿದ್ದುಪಡಿ ತಂದರು 2000 ಇಸವಿಯಲ್ಲಿ. ಜೊತೆಗೆ ಕರ್ನಾಟಕದಲ್ಲಿ ಅತ್ಯಂತ ಒಂದು ಉನ್ನತ ಮಟ್ಟದಲ್ಲಿ ಉತ್ತಮ ಮಟ್ಟದಲ್ಲಿ ಕೆಲಸ ಮಾಡತಕ್ಕಂಥ ನಮ್ಮ ಸಹಕಾರಿ ವ್ಯವಸ್ಥೆ ಇದೆ, ಅದನ್ನು ಕೂಡ ಬಳಸಿಕೊಂಡು 1959 ಸಹಕಾರಿ ಕಾಯ್ದೆಯನ್ನು ಬಳಸಿಕೊಂಡು ನಮ್ಮ ನೀರು ಬಳಕೆದಾರ ಸಹಕಾರಿ ಸಂಘಗಳನ್ನು ರಚನೆ ಮಾಡಿತು. ಭಾಳ ಒಂದು ಅತ್ಯಂತ ಘನ ಉದ್ದೇಶವನ್ನು ಸರ್ಕಾರ ಪ್ರಾರಂಭ ಮಾಡಿ. ಅದರಿಂದ ಏನು ಅನುಕೂಲ ಆಯಿತು? ಅನುಕೂಲ ಏನಾಯ್ತು ಅನ್ನೋದಕ್ಕಿಂತ ಅದರ ಸಂಕಷ್ಟ ಏನು ಬಂತು ಅಂತ ಹೇಳ್ತೀನಿ ನಾನು. ಆ 2000 ಇಸವಿಯಲ್ಲಿ ಕಾಯ್ದೆಯ ಉದ್ದೇಶ, ಅದರ ಆದರ್ಶ ಭಾಳ ಚೆನ್ನಾಗಿದೆ. ಇದು ಅಂತಾರಾಷ್ಟ್ರೀಯ ಒಂದು ಪರಿಕಲ್ಪನೆ, ಭಾರತ ರಾಷ್ಟ್ರದ ಸಪೋರ್ಟ್ ಕೂಡ ಇದೆ, ಭಾರತ ನಮ್ಮ ದೇಶದ ಸಪೋರ್ಟ್ ಕೂಡ ಇದೆ. ಆದರೆ ಅನುಷ್ಠಾನದ ವಿಷಯ ಬಂದಾಗ ನಮ್ಮಲ್ಲಿರ್ತಕ್ಕಂಥ ಸಾಮಾಜಿಕ, ರಾಜಕೀಯ, ಆರ್ಥಿಕ ಮತ್ತು ಸಮುದಾಯಕ್ಕೆ ಸಮಸ್ಯೆಗಳಿಂದಾಗಿ ಅದು ಮ್ಯಾಲೆ ಏಳಲೇ ಇಲ್ಲ. ಸರ್ಕಾರ ಅವತ್ತಿನ ಸಚಿವರ ಉದ್ದೇಶ ಅತ್ಯಂತ ಉತ್ತಮ ಮಟ್ಟದ ಉದ್ದೇಶ ಆಗಿದ್ದರೂ ಕೂಡ ಅದು ಏಳಲಿಲ್ಲ. ಅದಕ್ಕೆ ಅನೇಕ ಕಾರಣಗಳಿದ್ದು ನಮ್ಮ ಹೇಳಿದ್ರೆ ಆಗಲೇ ಸಮುದಾಯಕ್ಕೆ ಕಾರಣಗಳಿಂದಾಗಿ. ಆದರೆ ನನ್ನ ವಿಶ್ವಾಸ ಇವತ್ತು ಇಂಥ ಜಾಗತಿಕ ಜಲಸಂಕಷ್ಟದ ಸಂದರ್ಭದಲ್ಲಿ ಈ ರೈತರ ಸಹಭಾಗಿತ್ವದ ನೀರಾವರಿ ಪದ್ಧತಿ ಯಶಸ್ವಿ ಆಗದೇ ಇದ್ದರೆ ನಮ್ಮಲ್ಲಿ ಯಾವತ್ತೂ ಕೂಡ ನೀರಾವರಿ ಯಶಸ್ವಿ ಆಗಲ್ಲನಂತ ನಾನು ಮನಗಂಡೀನಿ. ಏನು ಮಾಡಿದ್ರಿ ಆಮೇಲೆ? ಅದಕ್ಕಾಗಿ ರಾಜ್ಯ ಸರ್ಕಾರ ಮಾಡಿದಂಥ 2000 ಇಸವಿಯ ಕಾಯ್ದೆಯನ್ನು ಸರ್ಕಾರ ಭಾಳಷ್ಟು ಪ್ರಯತ್ನ ಮಾಡಿ ಅದನ್ನು ಸೂಕ್ತವಾಗಿ ಅನುಷ್ಠಾನ ಮಾಡೋಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಅನೇಕ ಅಡೆತಡೆಗಳು, ರಾಜಕೀಯ ಇರ್ಬೋದು, ಆರ್ಥಿಕ ಸಮಸ್ಯೆಗಳು, ರೈತರ ಸಾಮಾಜಿಕ ಸಮಸ್ಯೆಗಳು, ರೈತರ ಸಂಘಟನಾತ್ಮಕ ಸಮಸ್ಯೆ, ಮುಖಂಡ ಸಮಸ್ಯೆಗಳಾಗಿ ಇವನ್ನು ಸಾಕಷ್ಟು. ನಾನು ಒಬ್ಬ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಯಾಗಿ ನಾನು ಇದನ್ನ ಬಗ್ಗೆ ಭಾಳ ಸಂಶೋಧನೆ ಮಾಡಿ ಸುಮಾರು 30 ವರ್ಷಗಳಿಂದ ನಾನು ನೀರಾವರಿಯಲ್ಲಿ ಕೆಲಸ ಮಾಡ್ತೇನೆ. ನನಗೆ ತಿಳಿದು ಬಂದಿದ್ದು ಏನಂದರೆ ಸರ್ಕಾರದ ಉದ್ದೇಶ ಸರಿ ಇದೆ, ಕಾಯ್ದೆ ಭಾಳ ಉತ್ಕೃಷ್ಟ ಮಾಡ್ತಿದೆ, ಅದನ್ನು ಚಾಚು ತಪ್ಪದೆ ನಾವು ಅನುಷ್ಠಾನ ಮಾಡಬೇಕಾಗಿದೆ. ಆ ಅನುಷ್ಠಾನದ ಸಮಸ್ಯೆಯಲ್ಲಿ ಅನುಷ್ಠಾನದಲ್ಲಿ ಮುಖ್ಯವಾಗಿ ಎದ್ದುಕೊಳ್ಳುವ ಸಮಸ್ಯೆ ನನ್ನ ಅನುಭವ ಪ್ರಕಾರ ಐ ಕಾಲ್ ಇಟ್ ನಾಲೆಜ್ ಗ್ಯಾಪ್, ಜ್ಞಾನದ ಕೊರತೆ, ತಿಳುವಳಿಕೆ ಕೊರತೆಯಿಂದಾಗಿ ಇದಾಗಿದೆ. ಅದಕ್ಕಾಗಿ ಒಟ್ಟಾರೆ ವಾಲ್ಮೀಕಿ ಸಂಸ್ಥೆ ಇಡಿಯಾಗಿ ನಾನು ಮತ್ತು ನಮ್ಮ ತಂಡ, ಭಾಳ ಅದ್ಭುತವಾದ ತಂಡ ನಿರ್ಮಾಣ ಆಗಿದೆ, ನಾವು ಸಂಪೂರ್ಣವಾಗಿ ಈ ಸಹಭಾಗಿತ್ವ ಅನುಷ್ಠಾನದಲ್ಲಿ ಧುಮುಕಿಬಿಟ್ಟಿದ್ದೇವೆ ಸಂಪೂರ್ಣ. ಅದು ಕರಂಜ ಇರ್ಬೋದು, ಕವಿನಿ ಇರ್ಬೋದು, ಆಲ್ಮಟ್ಟಿ ಇರ್ಬೋದು, ಘಟ ಮಲಪ್ರಭಾ ಮತ್ತು ಇತ್ತೀಚೆಗೆ ಬಂದಂಥ ಹನಿ ನೀರಾವರಿ ಅತ್ಯಂತ ಪ್ರತಿಷ್ಠಿತ ದೇಶದ ಪ್ರತಿಷ್ಠೆ ಯೋಜನೆಗಳು, ಕರ್ನಾಟಕ ರಾಜ್ಯದ ಸಮುದಾಯಕ್ಕೆ ಸೂಕ್ಷ್ಮ ನೀರಾವರಿ ಯೋಜನೆಗಳು ಏನದವ ಅವುಗಳಲ್ಲಿ ಕೂಡ ಈ ನೀರಾವರಿ ಪದ್ಧತಿ ಅಂದರೆ ಸಹಭಾಗಿತ್ವ ಅಂದರೆ ಅದರ ಅರ್ಥ ಸರ್ಕಾರದ ನಿಗಮಗಳು, ನೀರಾವರಿ ನಿಗಮಗಳು ಮತ್ತು ರೈತರು ತಮ್ಮ ಸಂಘಗಳ ಮುಖಾಂತರ ಕೈಜೋಡಿಸಿ ನೀರಾವರಿ ಮಾಡಿದಾಗ ಮಾತ್ರ ಈ ಸಮಸ್ಯೆ ಯಶಸ್ವಿಯಾಗಿ ಅನುಷ್ಠಾನ ಆಗಿದೆ. ಚಪ್ಪಾಳೆ ಯಾವ ರೀತಿ ನಾವು ಸಾಮಾನ್ಯವಾಗಿ ಹೇಳ್ತೀವಿ, ಒಂದು ಕೈಯಿಂದ ಆಗಲ್ಲ. ಸೊ ಇಲ್ಲಿ ಕೂಡ ನೀರಾವರಿ ಸಮರ್ಥವಾಗಿ ಯಶಸ್ವಿಯಾಗಿ ಅನುಷ್ಠಾನ ಆಗಬೇಕಾದ್ರೆ ನಮ್ಮ ರೈತರು ಮುಖ್ಯವಾಗಿ ಅವ್ರ ಜೊತೆಗೆ ನಮ್ಮ ಇಂಜಿನಿಯರ್ಗಳು ಕೈ ಜೋಡಿಸಲೇಬೇಕು. ಇದನ್ನು ನಾನು ಈ ತಮ್ಮ ಮಾಧ್ಯಮದ ಮೂಲಕ ಭಾಳ ಕಳಕಳಿಯಿಂದ ಅವರಲ್ಲಿ ವಿನಂತಿ ಕೂಡ ಮಾಡ್ಕೋತೀನಿ. ರೈತರು ಇಂಜಿನಿಯರ್ಸು ತಾವು ಕೈ ಜೋಡಿಸಿ ನೀರಾವರಿ ನಿರ್ವಹಣೆ ಮಾಡಿರಿ, ಯಶಸ್ವಿ ಆಗಿ ಆಗ್ತದೆ. ಇಷ್ಟು ಪ್ರಯತ್ನ ಮಾಡಿದಿರಿ, ಎಲ್ಲಿಗೆ ಬಂದು ನಿಂತಿದೆ? ಕೈ ಜೋಡಿಸೋ ಸಮೀಪ ಬಂದಿದ್ದಾವ ಸರ್? ನಾವು ಸಾಂಕೇತಿಕವಾಗಿ ಕೂಡ ಪ್ರತಿ ಸಭೆಯಲ್ಲಿ ನಾನು ಇಂಜಿನಿಯರು ಮತ್ತು ರೈತರಿಗೆ ಕೈ ಜೋಡಿಸುವಂಥ ವ್ಯವಸ್ಥೆ ಮಾಡಿದ್ದೀನಿ. ಅವ್ರ ವೇದಿಕೆ ಮೇಲೆ ಬಂದು ಸಾಂಕೇತಿಕವಾಗಿ ಸಿಂಬಾಲಿಕಲಿ ದ್ಯಾಟ್ ವಿ ವರ್ಕ್ ಟುಗೆದರ್ ಅಂತ ಹೇಳಿ ಅವರು ಒಂದು ಪ್ರತಿಜ್ಞೆ ಮಾಡೋ ರೀತಿಯಲ್ಲಿ ಕೂಡಿ ಮಾಡಿದೆವು. ಅದಷ್ಟೇ ಅಲ್ಲ, ಅವರ ರೈತರಿಗೂ ಕೂಡ ತರಬೇತಿ ಕೊಟ್ಟಿದ್ದೆವು ಯಾವ ರೀತಿ ಈ ಸಂಘಗಳನ್ನು ರಚನೆ ಮಾಡಬೇಕು ಮತ್ತು ನಡೆಸಬೇಕು. ಅದ್ರ ಜೊತೆಗೆ ಇನ್ನೊಂದು ಕೊರತೆ ಇತ್ತು ನಮ್ಮಲ್ಲಿ, ಕೇವಲ ರೈತರಿಗಷ್ಟೇ ನಾವು ಪದೇ ಪದೇ ತರಬೇತಿ, ಎಂಜಿನಿಯರ್ಗಳು ಕೂಡ ತರಬೇತಿ ಕೊಡಬೇಕು. ಯಾರು ಸರ್ವಿಸ್ ಪ್ರೊವೈಡರ್ಸ್ ಅದರ ನೀರನ್ನು ಕೊಡ್ತಾರೆ, ಸರಬರಾಜು ಮಾಡ್ತಾರೆ. ನನಗೆ ಭಾಳ ಆಶ್ಚರ್ಯ ಅನ್ನಿಸ್ತದೆ, ಇಪ್ಪ ನಾನು ನನ್ನ ಅನುಭವದಲ್ಲಿ ನಮ್ಮ ಅಧಿಕಾರಿಗಳು ಹೇಳೋ ರೀತಿಯಲ್ಲಿ 15-20 ವರ್ಷದಿಂದ ಒಂದು ಉತ್ತಮ ಮಟ್ಟದ ವೈಜ್ಞಾನಿಕ ತರಬೇತಿನೇ ಮಿಸ್ ಆಗಿ ಹೋಗಿತ್ತು ಕರ್ನಾಟಕ ರಾಜ್ಯದಲ್ಲಿ. ಈಗ ನಮ್ಮ ಸನ್ಮಾನ್ಯ ಕಾರ್ಯದರ್ಶಿಗಳು ಕೂಡ ಅಭಿಮಾನದಿಂದ ಹೇಳೋದು, ನನಗೆ ಭಾಳ ಒಳ್ಳೆಯ ಮಟ್ಟದ ತರಬೇತಿಗಳನ್ನ ಇಂಜಿನಿಯರ್ ಕೊಟ್ಟರೆ ಇಂಜಿನಿಯರ್ಗಳ ಸಾಮರ್ಥ್ಯ ಹೆಚ್ಚಾಗಿ ರೈತರ ಜೊತೆ ಕೈ ಜೋಡಿಸ್ತಾರೆ. ಈ ನಮ್ಮಲ್ಲಿ ಸುಮಾರು 5,000 ಸಂಘಗಳನ್ನು ಮಾಡಬೇಕಾಗಿತ್ತು, 1,500-2,000 ಸಂಘಗಳು ಜೀವಂತ ಇದ್ದಾವೆ, ಇನ್ನೂ 3,000 ಸಂಘಗಳನ್ನು ನಾವು ಪುನಶ್ಚೇತನ ಮಾಡಬೇಕಾಗಿದೆ. ನಾವು ಹಳ್ಳಿ ಹಳ್ಳಿಗಳಿಗೆ ಹೋಗಿ ಇನ್ನು ಯಾವ ರೀತಿ ಮಾಡಿದೆವು ಅಂತ ಹೇಳಬೇಕಾದ್ರೆ ಭಾಳ ಸಾಕಷ್ಟು ಟೈಮ್ ಆಯಿತು. 5 ವರ್ಷ ಕಳೆದು ನಾನು ಬಂದು ವಾಲ್ಮೀಕಿ ಜಾಯ್ನ್ ಆದ ನಂತರ 5 ವರ್ಷದಲ್ಲಿ ನನ್ನ ತಂಡ ಅದ್ಭುತವಾದ ಕೆಲಸವನ್ನು ಮಾಡಿ ಅನೇಕ ಸತ್ತು ಹೋದಂಥ ನಿಷ್ಕ್ರಿಯವಾದಂಥ ಸಂಘಗಳನ್ನು ಜೀವಂತ ಮಾಡಿದ್ದೀವಿ, ಆ ಪುನಶ್ಚೇತನ ಮಾಡಿ ಬಲವರ್ಧನೆ ಮಾಡಿದ್ದೀವಿ, ಹೊಸ ಸಂಘಗಳನ್ನು ರಚನೆ ಮಾಡಿದ್ದೀವಿ ಮತ್ತು ಯಶಸ್ವಿ ಸಂಘಗಳ ಯಶೋಗಾಥೆಗಳನ್ನು ಮಾಡಿದ್ದೀವಿ. ಇವತ್ತು ಕರ್ನಾಟಕ ರಾಜ್ಯದ ಈ ನೀರು ಬಳಕೆದಾರ ಸಹಕಾರ ಸಂಘಗಳು ಮತ್ತೆ ಪುನಶ್ಚೇತನಾಗಿ ಉಸಿರಾಡುವಂಥ ಅನೇಕ ರೈತರ ನನಗೆ ಹೆಮ್ಮೆ ಅನ್ನಿಸ್ತದೆ. ಕೆಲವೊಂದು ಸಲ ಸಾಹೇಬ್ರೆ, ರೈತೊಬ್ಬ ಬಾದಾಮಿಯಲ್ಲಿ ಒಬ್ಬ ಕುಗ್ರಾಮದ ರೈತ ಹೇಳ್ತಾನೆ, ಸಾಹೇಬ್ರೆ ಸಂಘದ ಬಗ್ಗೆ ಗೊತ್ತಿತ್ತು, ನಾವು ICUದಲ್ಲಿದ್ದೆವು, ಇವತ್ತು ವಾಲ್ಮೀಕಿ ಸಂಸ್ಥೆಯ ತರಬೇತಿಯಿಂದ ನಾವು ಮತ್ತೆ ಎದ್ದು ಕೊಟ್ಟು ನಡೆಯುವಂಥ ಪರಿಸ್ಥಿತಿ ಬಂದಾಗ ನನಗೊಂದು ಧನ್ಯತೆ ಭಾವನೆ ಮೂಡುತ್ತದೆ. ಅದು ಮುಂದಿನ ದಿನಗಳಲ್ಲಿ ಸಮರ್ಥವಾದ ಸಾಮರ್ಥ್ಯವರ್ಧನೆ ಪ್ರಯತ್ನಗಳ ಮೂಲಕ ಈ ಸಹಭಾಗಿತ್ವ ನೀರಾವರಿ ಯಶಸ್ವಿ ಆಗ್ತಾನಂತ ವಿಶ್ವಾಸ ನನಗಿದೆ. ಹೇಮಂತ್ ಕುಮಾರ್, ಈಗ ಅವೈಜ್ಞಾನಿಕವಾಗಿ ನೀರಾವರಿ ಮಾಡಿರೋದ್ರಿಂದ ಬರೀ ನೀರು ಪೋಲಾಗಿ ಹೋಗಿದ್ದಷ್ಟೇ ಅಲ್ಲ, ಮಣ್ಣಿನ ಆರೋಗ್ಯದ ಮೇಲೆ ಕೂಡ ದುಷ್ಪರಿಣಾಮ ಆಗಿದೆ. ಎಷ್ಟು ಪ್ರಮಾಣದಲ್ಲಿ ಆಗಿದೆ ಮತ್ತು ಈ ಸದ್ಯಕ್ಕೆ ನಾವು ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಏನಾಗ್ಬೋದು? ಇದು ಇವತ್ತಿನ ನಮ್ಮ ತುರ್ತು ಸವಾಲು ಮತ್ತು ಸಮಸ್ಯೆ, ಜಾಗತಿಕ ಸಮಸ್ಯೆ. ಜಲ ಮತ್ತು ನೆಲ ಬದುಕಿನ ಮೂಲ ಆಧಾರಗಳು, ನಮ್ಮ ಅಮೂಲ್ಯ ನೈಸರ್ಗಿಕ ಸಂಪನ್ಮೂಲಗಳು. ಆದರೆ ಎಲ್ಲೋ ಮನಸ್ಸಿನಲ್ಲಿ ನನಗೆ ಭಾಳಷ್ಟು ಸಲ ಬೇಜಾರಾಗ್ತದೆ, ಇಂಥ ಅಮೂಲ್ಯವಾದ ಜಲ ಮತ್ತು ನೆಲ, ನಮಗೆ ಅನ್ನ ನೀಡುವಂಥ ಈ ಮೂಲ ವಸ್ತುಗಳ ಬಗ್ಗೆ ತಾತ್ಸಾರ ಮನೋಭಾವನೆ ಇದೆ ನಮಗೆ. ಈ ದೇಶದಲ್ಲಿ ನಾವು ನೀರನ್ನು ಗಂಗಾ ಮಾತೆ ಅಂತ ಹೇಳ್ತೀವಿ, ಆದರೆ ಕೃತಿಗೆ ಬಂದಾಗ, ನಿರ್ವಹಣೆ ಬಂದಾಗ, ಬಳಕೆ ವಿಷಯ ಬಂದಾಗ ತಾತ್ಸಾರ ಮನೋಭಾವನೆ ಇದೆ, ಅದು ಬದಲಾಗಬೇಕು. ನೀರಿನ ಮತ್ತು ಮಣ್ಣಿನ ಅಸಮರ್ಪಕ ಬಳಕೆಯಿಂದಾಗಿ ಅನೇಕ ಅನಾಹುತಗಳು ಆಗ್ತಾ ಇದ್ದಾವೆ ಮತ್ತು ಮುಂದೆ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಆಗೋ ಸಾಧ್ಯತೆಗಳಿವೆ. ಈಗ ನೀರಿನ ನಾನು ಆಗಲೇ ಹೇಳಿದೆ, ಸುಮಾರು 70% ನೀರು ಪೋಲಾಗ್ತಾ ಇದೆ ಅವೈಜ್ಞಾನಿಕ ಮತ್ತು ಅಸಮರ್ಪಕ ಬಳಕೆ ವಿಧಾನಗಳಿಂದ. ಕೃಷಿ ಕ್ಷೇತ್ರದಲ್ಲಿ ಸುಮಾರು 80% ನೀರು ಬಳಕೆ ಆಗ್ತದೆ. ಒಂದು ಉದಾಹರಣೆ, ಒಟ್ಟಾರೆ ನೀವು ತೊಗೊಂಡ್ರೆ 100 ಲೀಟ್ರ್ ನೀರು ನಾವು ಬಳಕೆ ಮಾಡ್ತೇವೆ ಸಮಾಜದಲ್ಲಿ ಅಂದರೆ 80 ಲೀಟ್ರ್ ನೀರು ಕೃಷಿಯಲ್ಲಿ ಬಳಕೆ ಆಗ್ತದೆ. ಖೇದದ ವಿಷಯ ಅಂದರೆ 70% ನೀರು ಅಲ್ಲಿ ಅಪವ್ಯಯ ಆಗ್ತದೆ. ಅದನ್ನು ತಡೆಗಟ್ಟಿದ್ರೆ ನಾವು 10-20 ಹುಬ್ಬಳ್ಳಿಗಳಿಗೆ ಧಾರವಾಡಗಳಿಗೆ ನೀರು ಕೊಡ್ಬೋದು. ಅದು ಆಗ್ತಾ ಇಲ್ಲ, ಆ ನೀರಿನ ಅಪವ್ಯಯ ತಡೆಗಟ್ಟಬೇಕು. ಅಂದರೆ 70% ನೀರು ಅಪವ್ಯಯ ಆಗ್ತದೆ. ಪಟ್ಟಣಗಳಿಗೆ ಕೂಡ ನೀರು ಸಾಕಷ್ಟು ಅಪವ್ಯಯ ಆಗುತ್ತೆ, ನೀರಿನ ದುರ್ಬಳಕೆ ಇದೆ ಅಂತ ನಾನು ಹೇಳಬಯಸ್ತೇನೆ. ಇನ್ನು ಮಣ್ಣಿನ ವಿಷಯ ಬಂದಾಗ ತಾವು ಕೇಳಿದ್ರಿ, ಮಣ್ಣಿನ ಒಂದು ಆರೋಗ್ಯ ಯಾವ ಮಟ್ಟಕ್ಕೆ ಹದಗೆಟ್ಟಿದೆ ಅಂದರೆ ಅದು ಕೂಡ ಮೂಲ ನೀರೇ. ಅದಕ್ಕೆ ನೀರಿನ ದುರ್ಬಳಕೆಯಿಂದ ಫಲವತ್ತಾದ ಭೂಮಿ ಹಾಳಾಗ್ತಾ ಇದೆ. ಹೌದು, ಅದರಿಂದ ನಮ್ಮ ಒಂದು ಸರ್ವೆ ಮಾಡಿದ್ದೇವೆ, ನಾವು ಮಾಡ್ತಾನೇ ಇದ್ದೀವಿ, ಸುಮಾರು 20% ಕೃಷಿ ಕ್ಷೇತ್ರದ ನಮ್ಮ ಮಣ್ಣು, ನೀರಾವರಿ ಕೃಷಿ, ನೀರಾವರಿ ಕೃಷಿ ಕ್ಷೇತ್ರದ ಮಣ್ಣು ಬಳಕೆಯಿಂದ ಹೊರಗೆ ಹೋಗ್ತಾ ಇದ್ದಾರೆ. ಅದು ವೇಸ್ಟ್ ಆಗ್ತದೆ, ಅಪವ್ಯಯ ಆಗ್ತದೆ, ಅಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಬೆಳೆಯಲು ಸಾಧ್ಯ. ಇದು ಜಲ ಮತ್ತು ನೆಲದ ಒಟ್ಟಾರೆ ಎರಡು ಕೂಡಿ ಆಗುವಂಥ ಸಮಸ್ಯೆಗಳು. ಹೌದು, ಈಗ ವಾಲ್ಮೀಕಿ ಬಗ್ಗೆ ಇಡೀ ರಾಷ್ಟ್ರಾದ್ಯಂತ ವಿದೇಶದಲ್ಲಿ ಕೂಡ ಮಾತಾಡುವಂಗಾಯಿತು. ಕಾರಣ ಏನು? ಇದು ನಾನು ತಮಗೆ ರೈತರ ಸಹಭಾಗಿತ್ವ ಪದ್ಧತಿ ಬಗ್ಗೆ ಹೇಳಿದೆ. ನಾವು ವಾಲ್ಮೀಕಿ ಮೂರು ಕನಸು ಹೇಳಿದೆ ನಮಗೆ. ಒಂದು, ರೈತರ ಸಹಭಾಗಿತ್ವ ಪದ್ಧತಿ ಯಶಸ್ವಿಯಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಆಶಯಗಳಂತೆ ಅನುಷ್ಠಾನ ಆಗಬೇಕು. ಅದರ ಬಗ್ಗೆ ನಿರಂತರವಾಗಿ ಪರಿಶ್ರಮ ನಮ್ಮಲ್ಲಿ ನಡೀತಾ ಇದೆ. ವಿಶೇಷವಾಗಿ ನಮ್ಮ ಸರ್ಕಾರ, ನಮ್ಮ ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳ ನಮ್ಮ ಒಂದು ಡೈರೆಕ್ಷನ್ಸು, ನಮ್ಮ ವಾಲ್ಮೀಕಿ ತಂಡಕ್ಕೆ ನಾನು ಅಭಿನಂದನೆ ಧನ್ಯವಾದಗಳನ್ನು ಹೇಳಬಯಸ್ತೀನಿ. ಇನ್ನು ಎರಡನೇ ವಿಷಯ ಅಂದರೆ ಮೈಕ್ರೋ ಇರಿಗೇಷನ್, ಸೂಕ್ಷ್ಮ ಹನಿ ನೀರಾವರಿ. ಸುಮಾರು 10,000 ಕೋಟಿ ರೂಪಾಯಿಗಳ ಬಂಡವಾಳ ಹೂಡಿ ಸರ್ಕಾರ ಮಾಡಿ ಅದರ ಯಶಸ್ಸು ಕೂಡ ನಾವು ಪ್ರಯತ್ನ ಮಾಡ್ತೀವಿ. ಮೂರನೇದಾಗಿ ತಾವು ನನಗೆ ಖುಷಿಯಾಗುವಂಥ ಮಾತು ಹೇಳಿದ್ರೆ ಇದು ಇಡೀ ಸಮಾಜಕ್ಕೆ ಖುಷಿಯಾಗುವಂಥ ಸಮಾಚಾರ ಏನಪ್ಪ ಅಂದರೆ, ನಾವು ಈ ನಮ್ಮ ಸಂಸ್ಥೆ ಕಳೆದ, ನಾನು ಇಲ್ಲಿ ಒಂದು ಹೆಸರು ಹೇಳಲೇಬೇಕು, ಸನ್ಮಾನ್ಯ ರಾಕೇಶ್ ಸಿಂಗ್ ಅವರು, ಐ ಎ ಎಸ್ ಆಫೀಸರ್, ನಮ್ಮ ಸಂಸ್ಥೆಯ ಅಧ್ಯಕ್ಷರವರು ಮತ್ತು ಅಡಿಷನಲ್ ಚೀಫ್ ಸೆಕ್ರೆಟರಿ ಜಲಸಂಪನ್ಮೂಲ ಇಲಾಖೆ, ಅವರು ಎಷ್ಟು ನಮಗೆ ಶಕ್ತಿ ಕೊಟ್ಟರೆಂದರೆ ಈ ಸಂಸ್ಥೆನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಯಾವ ರೀತಿ ಅಂದರೆ, ನನಗೆ ಅವರು ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ರಿ, ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನ ಮಾಡಿತ್ತು. ಸೊ ಅಂತಾರಾಷ್ಟ್ರೀಯ ಸಮ್ಮೇಳನ ಅಂದ ತಕ್ಷಣ ನಮಗೆ ಭಾಳ ಅತ್ಯಂತ ಕಾಂಟೆಂಟ್, ಪವರ್ಫುಲ್ ಕಾಂಟೆಂಟ್ ಇರಬೇಕು. ಅಂಥ ಒಂದು ವಿಷಯ ಏನಪ್ಪ ಅಂದಾಗ ತಕ್ಷಣ ನನಗೆ ಹೊಳೆದಿದ್ದು, ಇತ್ತೀಚೆಗೆ ಉದ್ಭವ ಆದಂಥ ಹವಾಮಾನ ವೈಪರೀತ್ಯ ಅಥವಾ ಕ್ಲೈಮೇಟ್ ಚೇಂಜ್, ಇದು ಜಾಗತಿಕ ಸಮಸ್ಯೆ ಆಗಿದೆ ಸರ್, ರಾಷ್ಟ್ರೀಯ ಸಮಸ್ಯೆ ಆಗಿದೆ ಮತ್ತು ಸ್ಥಳೀಯ ಸಮಸ್ಯೆ ಆಗಿದೆ. ಇದ್ರ ಬಗ್ಗೆ ಕೂಡ ತಾತ್ಸಾರ ಮನೋಭವನ, ಏ ಇನ್ನೂ ಎಲ್ಲಿ ಕ್ಲೈಮೇಟ್ ಚೇಂಜ್ ಆಗೇ ಇಲ್ಲ ಅನ್ನೋದು ಆಗಿದೆ. ಅನಾಹುತಗಳನ್ನು ನಮ್ಮ ರೈತರು, ಗ್ರಾಮೀಣ ಜನತೆ, ಬಡವರು ಅನುಭವಿಸ್ತಾ ಇದ್ದಾರೆ, ಪಟ್ಟಣಗಳಲ್ಲಿ ಅನುಭವಿಸ್ತಾ ಇದ್ದೀವಿ. ಅದು ಜೋಶಿಮಠ ಇರ್ಬೋದು, ಕೇರಳ ಇರ್ಬೋದು, ನಮ್ಮ ಚೆನ್ನೈ ಇರ್ಬೋದು, ಅಥವಾ ಬೆಳಗಾವಿ ಜಿಲ್ಲೆ ಸಹ್ಯಾದ್ರಿ ಬೆಟ್ಟ ಕೂಡ ಅನಾಹುತಗಳಾಗ್ತದೆ ಕ್ಲೈಮೇಟ್ ಚೇಂಜ್. ಅದನ್ನು ನಾವು ಇವತ್ತು ಅಕ್ಸೆಪ್ಟ್ ಮಾಡಬೇಕಾಗಿದೆ. ಕ್ಲೈಮೇಟ್ ಚೇಂಜ್ ಇಸ್ ಹ್ಯಾಪ್ನಿಂಗ್ ಹಿಯರ್. ಹವಾಮಾನ ವೈಪರೀತ್ಯದಿಂದ ದುಷ್ಪರಿಣಾಮಗಳಾಗ್ತವೆ. ಮತ್ತು ಇಲ್ಲಿ ಏನಂದರೆ, ಅನೇಕ ಜನರಿಗೆ ಹವಾಮಾನ ವೈಪರೀತ್ಯ ಮತ್ತು ನೀರಿಗೆ ಸಂಬಂಧಿಸಿದ ಅದು ಕೂಡ ಆ ಸಂಬಂಧ ಅರ್ಥ ಆಗ್ತಾ ಇಲ್ಲ, ಇದೆ ಗಾಢವಾದ ಸಂಬಂಧ ಇದೆ. ಅದಕ್ಕೆ ನಮ್ಮ ನನ್ನ ನೀರಿನ ಗುರು ಅಥವಾ ನನಗೆ ತಿಳುವಳಿಕೆ ಕೊಟ್ಟಂಥ ಡಾಕ್ಟರ್ ರಾಜೇಂದ್ರ ಸಿಂಗ್ ಅವರು ಹೇಳೋದು, ಕ್ಲೈಮೇಟ್ ಈಸ್ ವಾಟರ್ ಆ್ಯಂಡ್ ವಾಟರ್ ಈಸ್ ಕ್ಲೈಮೇಟ್. ನೀರನ್ನು ಬಿಟ್ಟು ಹವಾಮಾನ ಇರಲಿಕ್ಕೆ ಸಾಧ್ಯ ಇಲ್ಲ, ಹವಾಮಾನ ಬಿಟ್ಟು ನೀರನ್ನು ಇರಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೆ ಈ ಅಂತಾರಾಷ್ಟ್ರೀಯ ಸಮ್ಮೇಳನದ ಹೆಸರು ನಾವು ಏನು ಇಟ್ಟೆವಪ್ಪ ಅಂದರೆ, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ವಾಟರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ತಮಗೆ ಭಾಳ ನಾನು ಅಭಿಮಾನದಿಂದ ಮತ್ತು ಏನಂತ ಹಂಬಲಾಗಿ ಹೇಳೋದಂದರೆ, ಜಗತ್ತಿನ ಸುಮಾರು 25 ರಾಷ್ಟ್ರಗಳ ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನಿಗಳು 25-30-40 ವರ್ಷ ಮಾಡಿದಂಥ ತಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ, ಹಿರಿಯರಿಗೆ, ಸರ್ಕಾರಗಳಿಗೆ ಸಲಹೆ ನೀಡುವಂತಹ ತಜ್ಞರು ನಮ್ಮಲ್ಲಿ ವಾಲ್ಮೀಕಿ ಸಂಸ್ಥೆಯಲ್ಲಿ ಜನವರಿ 23, 24, 25 ಬಂದಿದ್ದರು. ಇದ್ರ ಜೊತೆಗೆ ನಾವು ಇನ್ನೊಂದು ಮಾಡಿದ್ದಂದರೆ, ನಮ್ಮ ಭಾರತದಲ್ಲಿ ಇರ್ತಕ್ಕಂಥ 14 ವಾಲ್ಮೀಕಿಗಳಲ್ಲಿ ಅವ್ರನ್ನು ಕೂಡ ಕರೆಸಲಿಕ್ಕೆ ಸಾಹೇಬರು ನನಗೆ ಆದೇಶ ಮಾಡಿದರು. ನೀವೇನು ಮಾಡಿರಿ, ಅವರು ಕೂಡ ನೋಡಲಿ, ಅವ್ರು ಏನೇನು ಸಾಧನೆ ಹೇಳ್ಬೋದು ನೀವು ಕಲಿಯಿರಿ ಅಂತೇಳಿ 14 ವಾಲ್ಮೀಕಿಗಳನ್ನು, ಎಲ್ಲ ಅಧಿಕಾರಿಗಳನ್ನು, ಅವರು ಹಿರಿಯ ಅಧಿಕಾರಿಗಳು, ಅವ್ರನ್ನು ಕೂಡ ಇಲ್ಲಿ ಕರೆಸಿದ್ದೆವು. ಸುಮಾರು 100 ಜನ ರೈತರು ಬಂದಿದ್ದರು. ಭಾರತದ ಅನೇಕ ಉತ್ಕೃಷ್ಟ ಮಟ್ಟದ ಸಂಘ ಸಂಸ್ಥೆಗಳ, ವಿಜ್ಞಾನಿಕ ಕೇಂದ್ರಗಳ, ಯೂನಿವರ್ಸಿಟಿಗಳ ಪ್ರತಿನಿಧಿಗಳು ಬಂದಿದ್ದರು. 3 ದಿನ ನಿರಂತರವಾಗಿ ನಡೆದಂಥ ಈ ತಾಂತ್ರಿಕ ಗೋಷ್ಠಿಗಳಲ್ಲಿ ಸನ್ಮಾನ್ಯ ಸಚಿವರು ಗೋವಿಂದ ಕಾರಜೋಳ ಸಾಹೇಬರ ಹೆಸರು ಹೇಳಲೇಬೇಕು ನಾನು. ಭಾಳ ಅತ್ಯಂತ ಪ್ರೀತಿಯಿಂದ ಆಶೀರ್ವಾದ ಮಾಡಿ ಈ ಕಾರ್ಯಕ್ರಮ ಯಶಸ್ಸು ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ರು. ಸೊ ಈ ಸಂದರ್ಭದಲ್ಲಿ 3 ದಿನಗಳವರೆಗೆ ಇಟ್ಟು ಒಂದು ಭಾಳ ಅದ್ಭುತವಾದ ಒಂದು ವೈಜ್ಞಾನಿಕ, ನನಗೆ ಏನತ್ತರ ಅದಕ್ಕೆ ಒಂದು ಜಾತ್ರೆ ಅತ್ತಿರೋ ಅಥವಾ ಒಂದು ಸಮ್ಮೇಳನ ಅದ್ಭುತ ರೀತಿಯಲ್ಲಿ ನಡೆದು ಹೋಯಿತು. ಅದು ಅಮೇರಿಕಾ, ಆಸ್ಟ್ರೇಲಿಯಾ, ಸ್ಲೋವಾಕಿಯಾ, ಯಾವುದೇ ವಿದೇಶಗಳು ಬಂದಂಥವ್ರು, ಸುಮಾರು 30-40 ವರ್ಷ ಕೆಲಸ ಮಾಡಿದಂಥವ್ರು, ಯಾವ ರೀತಿ ಹವಾಮಾನ ಮತ್ತು ವೈಪರೀತ್ಯ ಮತ್ತು ನೀರಿಗೆ ಜಲಸಂಪನ್ಮೂಲ ಸಂಬಂಧ ಇದೆ, ಆ ಸಂಬಂಧ ಯಾವ ರೀತಿ ನೆಗೆಟಿವ್ ಇಂಪ್ಲಿಕೇಶನ್ಸ್, ದುಷ್ಪರಿಣಾಮಗಳಾಗ್ತವೆ ಹವಾಮಾನ ವೈಪರೀತ್ಯದಿಂದ ಜಲಸಂಪನ್ಮೂಲ ನಿರ್ವಹಣೆ ಮೇಲೆ ಯಾವ ರೀತಿ ದುಷ್ಪರಿಣಾಮಗಳು ಆಗ್ತಾ ಇದ್ದಾವೆ, ಅದರ ಸ್ವರೂಪ ಏನು, ಅದಕ್ಕೆ ಕಾರಣಗಳೇನು, ಮತ್ತು ಪ್ರಸ್ತುತ ಈ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಾಗಿದೆ ಅನ್ನುವಂಥ ಸವಾಲುಗಳನ್ನು ಚರ್ಚೆ ಮಾಡಿ ನಿರಂತರವಾಗಿ. ನನ್ನ ಜೀವನದಲ್ಲಿ ಸುಮಾರು ಕಾರ್ಯಕ್ರಮ ಮಾಡಿದ್ದೀನಿ, ಅದರಲ್ಲಿ ಒನ್ ಆಫ್ ದ ಮೋಸ್ಟ್ ಮೆಮೊರೇಬಲ್ ಪ್ರೋಗ್ರಾಮ್ ಈಸ್ ನಮ್ಮ ಮನೆ ವಾಲ್ಮೀಕಿಯಲ್ಲಿ ನಡೆದಂಥದ್ದು ಅಂತಾರಾಷ್ಟ್ರೀಯ ಸಮ್ಮೇಳನ. ಅಲ್ಲಿ ರೈತರನ್ನು ಕೂಡ ಒಳಗೊಂಡಿದ್ದನು, ರೈತರು ಕೂಡ ಯಾವ ರೀತಿ ಹವಾಮಾನ ವಿಪರೀತದಿಂದ ನೀರಾವರಿ ಮೇಲೆ ದುಷ್ಪರಿಣಾಮ ಆಗುತ್ತೆ, ಮತ್ತು ಮುಂದೆ ಏನು ಮಾಡಬೇಕು. ಈಗ ನಮ್ಮ ಎದುರಿಗೆ ಇರ್ತಕ್ಕಂಥ ಸಮಸ್ಯೆ ವಿಚಾರ ಅಂದರೆ ಸಮಸ್ಯೆನ ಅರ್ಥ ಮಾಡ್ಕೊಂಡಿದ್ದೀವಿ, ಪರಿಹಾರ ಯಾವ ರೀತಿ ಮಾಡಬೇಕು, ಯಾವ ರೀತಿ ಅಡಾಪ್ಟೇಷನ್ ಆಗಬೇಕು, ಯಾವ ರೀತಿ ಮಿಟಿಗೇಷನ್ ಆಗಬೇಕು. ಮಿಟಿಗೇಷನ್ ಅಂದ ತಕ್ಷಣ ಹವಾಮಾನ ವೈಪರೀತ್ಯ ಕಾರಣೀಭೂತವಾದಂಥ ಕಾರಣಗಳನ್ನು ಕಂಡುಹಿಡಿದು ಅವುಗಳನ್ನು ಉಪಶಮನ ಮಾಡಬೇಕು. ಇನ್ನು ಅಡಾಪ್ಟೇಷನ್, ಹೊಂದಾಣಿಕೆ ಮಾಡ್ಕೊಳ್ಳೋದು, ಅದಕ್ಕೆ ಸಂಬಂಧಪಟ್ಟಂತೆ ಅದು ನೀರಿನ ನಿರ್ವಹಣೆ ಸಂರಕ್ಷಣೆ ಇರ್ಬೋದು, ನೀರಿನ ನಿರ್ವಹಣೆ ಇರ್ಬೋದು, ಬೆಳೆ ಪದ್ಧತಿ ಇರ್ಬೋದು, ಬೆಳೆ ಮತ್ತು ಮಳೆ ಚಕ್ರ ಇರು ಈ ಎಲ್ಲಗಳು ಮತ್ತು ಕೃಷಿ ಕ್ಷೇತ್ರ ಕೂಡ ಬರುತ್ತೆ. ಕೃಷಿ ವಿಶ್ವವಿದ್ಯಾಲಯಗಳ ಪಾತ್ರ ಕೂಡ ಭಾಳ ಇದೆ, ನಮ್ಮ ಕಾಡಗಳ ಪಾತ್ರ ಕೂಡ ಇದೆ. ನಾವೆಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ಈಗೇನು ಮನೆ ನಮ್ಮ ಠರಾವುಗಳಾದವು ಆ ಠರಾವುಗಳನ್ನು ನಾನು ಸರ್ಕಾರಕ್ಕೆ ನಾನು ಮಂಡನೆ ಮಾಡ್ತೇನೆ ಸರ್. ಸರ್ಕಾರದ ಆದೇಶ ಪ್ರಕಾರ ಈ ಅಂತಾರಾಷ್ಟ್ರೀಯ ಮಟ್ಟ ಸಮ್ಮೇಳನದ ಒಂದು ಠರಾವುಗಳನ್ನು ಹೊರಗೆ ಏನು ಬಂದು ಔಟ್ಕಮ್ ಅದನ್ನು ನಾನು ನಮ್ಮ ಸಚಿವರು ಕೂಡ ಅವತ್ತೇ ಘೋಷಣೆ ಮಾಡಿದರು. ಯಾವುದೇ ಒಂದು ನೀತಿ ನಿರೂಪಕ ಸಲಹೆಗಳನ್ನು ತಾವು ನೀಡಿದ್ದಾದರೆ ನಾವು ಸರ್ಕಾರ ಅದನ್ನು ಕಾರ್ಯಕ್ರಮ ರೂಪದಲ್ಲಿ ಅನುಷ್ಠಾನ ಮಾಡ್ತೇವೆ ಅಂತ ಹೇಳಿದರು. ಆ ಪ್ರಕ್ರಿಯೆ ನಮ್ಮಲ್ಲಿ ಪ್ರಾರಂಭ ಆಗಿದೆ. ಅಂತಾರಾಷ್ಟ್ರೀಯ ಸಮ್ಮೇಳನದ ನಡವಳಿಕೆಗಳನ್ನು ಪ್ರೊಸೀಡಿಂಗ್ಸನ್ನು ನಾವು ರೆಡಿ ಮಾಡಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತೇವೆ ಸರ್. ಅಂದರೆ ಒಟ್ಟಾರೆ ಘನ ಉದ್ದೇಶಕ್ಕೆ ಹುಟ್ಟಿದಂಥ ಸಂಸ್ಥೆ ವಾಲ್ಮಿ ಮತ್ತೆ ಪುನರ್ಜನ್ಮ ಪಡೆದು ಜನರ ಮಧ್ಯೆ ಹೋಗಿ ಏನೇನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅವ್ರನ್ನ ಹೇಗೆ ಎದುರುಗೊಳ್ಬೇಕು ಮತ್ತು ಅದಕ್ಕೂ ಪರಿಹಾರ ಏನು, ಈ ನಿಟ್ಟಿನೊಳಗೆ ತಮ್ಮ ಲೀಡರ್ಶಿಪ್ಪಲ್ಲಿ ನಾಯಕತ್ವದಲ್ಲಿ ಈ ವಾಲ್ಮಿ ಕೆಲಸ ಮಾಡ್ತಾಯಿದೆ. ಡಾಕ್ಟರ್ ರಾಜೇಂದ್ರ ಪೊದ್ದಾರ್ ಅವರೇ, ಇಷ್ಟೆಲ್ಲ ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು ಹೇಮಂತ್ ಕುಮಾರ್ ಅವರೇ. ಮತ್ತೆ ನಾನು ಧಾರವಾಡ ಆಕಾಶವಾಣಿ ಧನ್ಯವಾದ ಹೇಳಬೇಕು. ಜಲ ನೆಲ ಜಾಗೃತಿ ನಮ್ಮ ಸರಣಿ ಕಾರ್ಯಕ್ರಮ ಮುಖಾಂತರ ಇಡೀ ರಾಜ್ಯಕ್ಕೆ ನಮ್ಮ ಹೆಸರು ಬರುವಂತೆ ಮಾಡಿಕೊಟ್ಟಿದ್ದೀರಿ. ಮುಂದೆ ಕೂಡ ಕೇವಲ ನಾನು ವೈಯಕ್ತಿಕವಾಗಿಲ್ಲ, ರಾಜ್ಯದ ಜನತೆಯಲ್ಲಿ ತಿಳುವಳಿಕೆ ಮೂಡಿಸೋ ದೃಷ್ಟಿಯಲ್ಲಿ, ಜಾಗೃತಿ ಜಲ ಜಾಗೃತಿ ಮೂಡಿಸೋ ದೃಷ್ಟಿಯಲ್ಲಿ ಮುಂದೆ ಕೂಡ ಇದೇ ರೀತಿ ತಮ್ಮ ಸಹಾಯ ಸಹಕಾರ ಇರಲಿ. ಇಲ್ಲಿವರೆಗೆ ಮಾಡಿ ಸಹಾಯ ಸಹಕಾರಕ್ಕೆ ತಮ್ಮ ಸಂಸ್ಥೆಗೆ ಮತ್ತು ತಮ್ಮ ವೈಯಕ್ತಿಕವಾಗಿ ನನ್ನ ಅನಂತ ಅನಂತ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ನಮಸ್ತೆ. ಥ್ಯಾಂಕ್ ಯು ಸರ್. ಇದುವರೆಗೆ ವಾಲ್ಮಿ ಸಂಸ್ಥೆಯ ಕುರಿತು ನಿರ್ದೇಶಕರಾದ ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಎಚ್ ಬಿ ರಾಮಡಗಿ. ಇನ್ನು ಮುಂದೆ ಕೇಳಿ ತತ್ವ ಪದಗಳು. ಮೇತ್ರಿಯ ಸಣ್ಣ ದುರ್ಗಪ್ಪ, ಅಂಜಿನಪ್ಪ, ಚನ್ನದಾಸರ್ ಹಾಗೂ ಸಂಗಡಿಗರಿಂದ. ಶಿವ ಶಿವ ಎನ್ನು ಆದಿ ಇಡುಕೊಂಡೇ ಭವಕ್ಕೆ ಬಾರದಂಗೆ ಭವಕ್ಕೆ ಬಾರದಂಗೆ ಮಾಡಿಕೊಂಡೆ ನನ್ನೊಳು ನಾನು ತಿಳ್ಕೊಂಡೆ ನನಗ ಬೇಕಾದ ಒಂದೇ ನಾಡಿದರ ಕಡಿಮಂದೇ ಮತ್ತ ಎರಡ ನಾಡಿದರೆ ಎಚ್ಚಂದ